ಅಂತ ಹೇಳಿದ್ರೆ ಅದು ಸಾವಯವದಲ್ಲಿ ಬೆಳೀತೀರಾ? ಸಾವಯವದಲ್ಲಿ ಯಾವ ರೀತಿ ಬೆಳೀತೀರಾ? ಸಾವಯವದಲ್ಲೇ ಸರ್, ಫಸ್ಟ್ ಗೆ ಸ್ಟಾರ್ಟಿಂಗ್ ಅಂದ್ರೆ ಜೀವಾಮೃತ ಮತ್ತು ಮತ್ಸ್ಯಜನ್ಯ ಮತ್ತು ಸಾವಯವ ಪೊಟಾಶು ಸಾವಯವ ವೀರ್ಯ ನಾವೇ ತಯಾರು ಮಾಡ್ಕೊಂತೇವೆ ಸರ್. ಅದು ಸಾವಯವ ವೀರ್ಯ ಹೆಂಗ್ ಮಾಡೋದು ಅಂದ್ರೆ, ಸಾವಯವ ವೀರ್ಯ ಪೊಟಾಶು ಒಂದು ಮರಳು ಡ್ರಮ್ಮಿಗೆ ಹಾಕಿ ಅದನ್ನ 40-50 ತನಕ ಗಂಜಲ ಹಾಕ್ಬೇಕು ಸರ್. ಅದು ಕುಡಿಯೋದ್ ನಿಲ್ಲಿಸುತ್ತೆ, ಕಪ್ಪೋಗುತ್ತೆ ಮರಳು, ಅದು ವೀರ್ಯ ಆಗುತ್ತೆ ಸರ್. ಅದೇ ಬೂದಿಗೆ ನಾವು ಗಂಜಲ ಹಾಕಿದ್ರೆ, ದನಿಯಿಂದ ಗಂಜಲ ಹಾಕಿದ್ರೆ ಅದನ್ನ 40-50 ಅದು ಮಿದು ಆಗುತ್ತೆ. ಅವು ಎರಡನ್ನ ನೆರಳಲ್ಲಿ ಒಣಗಿಸಿ ಅದನ್ನ ತುಂಬಿಟ್ಕೊಂಡು ಅದನ್ನ ಉಪಯೋಗಿಸ್ತದೆ ಸರ್. ಈಗ ಬೀಜದಿಂದ ಹೇಳಿ, ಬೀಜ ಶೇಖರಣೆ ಮಾಡ್ತೀರಾ, ಬೀಜ ಎಲ್ಲಿಂದ ತರ್ತೀರಿ, ಆಮೇಲೆ ಸಸಿ ಮಡಿ ಮಾಡ್ಕೊಂತೀರಾ, ಆಮೇಲೆ ಸಸಿ ಮಡಿ ಮಾಡ್ಕೊಂಡಿಂದ ನಾಟಿ ಮಾಡ್ಬೇಕಾದ್ರೆ ಬಹಳ ಕೆಲವರೆಲ್ಲ ಬೇರೆ ಬೇರೆ ಸಮಯದಲ್ಲಿ ಗೊಬ್ಬರನ ರಾಸಾಯನಿಕ ಗೊಬ್ಬರನ ಜಾಸ್ತಿ ಬಳಸ್ತಾರೆ, ಯೂರಿಯಾ ಬಳಸಿರ್ತಾರೆ, ತೆನೆ ಬಿಡ್ಬೇಕಾದ್ರೆ ಆಮೇಲೆ ಕಳೆ ತೆಗಿಬೇಕಾದ್ರೆ, ನೀವು ಬೀಜ ಇದ್ದಿಂದ ಹೇಳಿ ಎಲ್ಲೆಲ್ಲಿ ಬೀಜ ತರ್ತೀರಿ? ಬೀಜನ ಸರ್ ನಾವು ಒಂದ್ಸರಿ ತಂದ್ರೆ 4 ಸರಿ ಬಳಸ್ತಾನೆ ಸರ್. ಯಾವುದೇ ಬೀಜ ಅದನ್ನ ಎಲ್ಲಿಂದ ತರ್ತೀರಿ? ಅದನ್ನ ಶ್ರೀರಾಮ್ ಅಂತ ಮಾಡ್ತಿದ್ದೆ, ಅದನ್ನೇ ನಾನು 4 ಬೆಳೆ ಬೆಳ್ಕೊಂಡೆ ಸರ್. ಜೀವಾಮೃತ ಅಂದ್ರೆ ಬೀಜಾಮೃತ ಮಾಡಿ ಬೀಜ ಚೆಲ್ತಾನೆ ಸರ್. ಬೀಜ ಚೆಲ್ಲಕ ಮುಂಚೆ ಪ್ರತಿ ಮಳೆಗಾಲದಾಗೂ ಡಯಂಚ ಅಲಸಂದಿ ಉದ್ದು ಹೆಸರು ಹೊಲ ತುಂಬಾ ಹೆಸರಲ್ಲಿ ಗೊಬ್ಬರ ಮಾಡ್ಕೊಂತ ಸರ್. ಅದನ್ನ ಹಾಕಿ ಆಮೇಲೆ ನಂತರ ಬೇಯ ಚೆಲ್ತ ಸರ್. ಬೇಯ ಚೆಲ್ಲಿ ಅದನ್ನ ಒಡೆದು ನಾಟಿ ಮಾಡ್ತೇವೆ. ಅದೇ ಮೊದಲಿನ ಗೊಬ್ಬರ ಆಗ್ಬಿಡುತ್ತೆ ನಮಗೆ ಸರ್. ಅದಾದ ನಂತರ ಬೀಜದ ಮಡಿಗೆ ಮತ್ಸ್ಯಜನ್ಯ ಅಂತ ಒಂದು ಮಾಡ್ತೇವೆ. ಕೆಲವು ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀವಿ ಅಂತ ಹೇಳಿದ್ರೆ, ಅವ್ಯಾವ ತೆಂಗು ಅಡಿಕೆ ಬಾಳೆ ಇವೆಲ್ಲ ಬೆಳಿತೀರಿ? ನಿಮ್ದೆಲ್ಲ ಒಟ್ಟು ಎಷ್ಟು ಎಕರೆ ಹೊಲ ಇದೆ? 5 ಎಕರೆ ಜಮೀನು ಇದೆ ಸರ್. ಯಾವ್ದಾದ್ರಲ್ಲಿ ಎಷ್ಟೆಷ್ಟು ಬೆಳಿತೀರ? 2 ಎಕರೆ ಒಂದು ಗುಂಟೆ ಇರುತ್ತೆ, ಅದರಲ್ಲಿ ತೋಟಗಾರಿಕೆ ಬೆಳೆ ಸರ್. ಅಷ್ಟು ತೋಟಗಾರಿಕೆ ಶತವರಿ ಒಂದು ಅದರ ಹಾಕೇನೆ, ಅದು ಬಿಟ್ಟರೆ ಇನ್ನು 3 ಎಕರೆಗೆ ಒಂದು 3/4 ಎಕರೆ ಕಪ್ಪು ಅರಶಿನ ಹಾಕೇನೆ, ಇನ್ನೊಂದು 2.5 ಎಕರೆ ಅಷ್ಟು ಗದ್ದೆ ಮಾಡ ಭತ್ತ ಮಾಡ್ತಾ ಇದ್ದೀನಿ ಸರ್. ಈಗ ಭತ್ತ ಬಿಟ್ಟು ತೆಂಗು ಎಷ್ಟು ಎಕರೆ ಐತೆ, ಅಡಿಕೆ ಎಷ್ಟು ಎಕರೆ? ತೆಂಗು ಸರ್, ತೆಂಗು ಅಳದರ್ಗಿದೆ ನಂದು, ಅಳದರ್ಗು ಸುತ್ತಲೂ ಹೊಲ ಸುತ್ತಲೂ ಇದೆ ತೆಂಗು. ಅರಣ್ಯ ಕೃಷಿನ ಅಳದರ್ಗಿ ಜಾಗ ಇರೋದ್ರಿಂದ ಅಲ್ಲಿ ಅರಣ್ಯ ಕೃಷಿ ಮಾಡೋಣ ಸರ್. ಅಡಿಕೆ ಸಣ್ಣ ತೋಟ ಇದೆ, ಅಡಿಕೆದು 1 ಎಕರೆ, 1 ಎಕರೆ ದೊಡ್ಡದಿದೆ. ಸಣ್ಣದ್ರಾಗೆ ಶತವರಿ ಹಾಕೇನೆ ಸರ್ ಅಷ್ಟು, ಇನ್ನೊಂದು ಸ್ವಲ್ಪ ಬಾಳೆ ಹಾಕೇನೆ ಅದ್ರಾಗೆ, ಇನ್ನೊಂದ್ ದೊಡ್ಡ ತೋಟದಲ್ಲಿ ಅಂತರ್ಬೆಳೆ ಕೋಕ್ ಹಾಕಿದೆ ಸರ್. ಅದ್ರಾಗ ಬಾಳೆ ಇದೆ, ಕೋಕ್ ಬಾಳೆ ಕಾಳುಮೆಣಸು ಇದೆ ಸರ್. ವಾಣಿಜ್ಯ ಬೆಳೆ ಅಂತ ಚಕ್ಕೆ ಎಲ್ಲ, ಲವಂಗ, ಸರ್ವ ಸಾಂಬಾರು, ಆಮೇಲೆ ಕೆಂಪು ಪೇರ್ಲ, ಈ ಪೇರ್ಲ, ಪ್ರತಿ ಇಂಥ ಗಿಡ ಎಲ್ಲ ಗಿಡ ಸಾಕಿದ್ರೆ ಒಂದ್ ತೋಟದಲ್ಲಿ ಏನ್ ನಾವೇನ್ ತಿನ್ಬೇಕು ಮನುಷ್ಯ ಅದಷ್ಟನ್ನು ಸಾಕ್ಬೇಕು ಅನ್ನೋ ಒಂದು ಆಸೆ ಇದೆ ಸರ್. ಒಂದು 60% ಸಾಕಿದ್ದೇನೆ ಸರ್, ಇನ್ನೂ 40% ಮಾಡ್ಬೇಕು ಸರ್. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಏನ್ ಬೆಳೆದ್ರಲ್ಲ, ಅಡಿಕೆ ತೆಂಗು ಬಾಳೆ, ಇದರಲ್ಲಿ ಈಗ ಇನ್ನೂ ಸಣ್ಣದಿರೋದ್ರಿಂದ ಬೇರೆ ಬೇರೆ ಅಂತರ ಬೆಳೆಯಲ್ಲಿ ಬೇರೆ ಬೇರೆ ಬೆಳೆಗಳನ್ನೇ ಬೆಳಿತಿದ್ರೆ ಒಂದೇ ಬೆಳೆ ಆದ್ರೆ ಲಾಸ್ ಆಗ್ಬೋದು ಸರ್. ಒಂದ್ 5-6 ಬೆಳೆ ಆದ್ರೆ ಮನುಷ್ಯ ರೈತರು ಯಾಕಂಡ್ಕೂ ಲಾಸ್ ಆಗಲ್ಲ ಸರ್. ಲಾಸ್ ಆಗದಂಗ್ ಮಾಡ್ಕೋಬೇಕು ಅನ್ನೋ ಉದ್ದೇಶದ ಅದ್ ಮಾಡ್ತಾರೆ ಸರ್. ಆಮೇಲೆ ಇಡೀ ಹೊಲನ ಮಲ್ಚಿಂಗ್ ಮಾಡ ಸರ್, ಪೂರ್ತಿ ಮುಚ್ಚಿ, ಅದರಿಂದ ಎರೆಹುಳು ಒಂದು ದಿನಕ್ಕೆ 3-4 ಬಾರಿ ಹೋಗಿ ಬರುತ್ತೆ. ಅದರಿಂದ ಗೊಬ್ಬರ ಎಷ್ಟು ಬೇಕೋ ಅಷ್ಟು ಅಲ್ಲೇ ತಯಾರಾಗುತ್ತೆ ಸರ್. ಜೀವಾಮೃತ ಬಳಸೋದ್ರಿಂದ ಜಾಸ್ತಿ ಎರೆಹುಳು ಆಗುತ್ತೆ. ಮಲ್ಚಿಂಗ್ ಆಗೋದ್ರಿಂದ ಸಣ್ಣ ಜೀವಾಣುಗಳು ಹುಟ್ಕೊಂತ ಸರ್. ಆ ಜೀವಾಣುಗಳು ತಿಂದು ಬಿಟ್ಟಿರೋ ಗೊಬ್ಬರ ಅತಿ ಶ್ರೇಷ್ಠವಾದ ಗೊಬ್ಬರ ಸರ್ ಅದು. ಹಂಗಾಗಿ ಆ ಗೊಬ್ಬರದಿಂದನೇ ನಂದು ಫಲವತ್ತತೆ ಹೆಚ್ಚಿಗೆ ಆಗಿ ಅಡಿಕೆ ಇಳುವರಿನೇ ಜಾಸ್ತಿ ಆಗ್ತದೆ. ಈಗ ಅರಣ್ಯ ಕೃಷಿ ಮಾಡ್ತೀವಿ ಅಂದ್ರಲ್ಲ, ಅರಣ್ಯ ಕೃಷಿ ಸುತ್ತ ಮಾಡಿದ್ರೆ ಶ್ರೀಗಂಧ ಎಷ್ಟು ಮರಗಳಿದಾವೆ? ರಕ್ತ ಚಂದನ ಶ್ರೀಗಂಧ ಒಂದು 100 ಇದಾವೆ ಸರ್, ಈಗ ಒಂದು 300 ಆಗ್ತದೆ ಸರ್. ಆಮೇಲೆ ರಕ್ತ ಚಂದನ ಒಂದ್ 150 ಹಾಕಿದ್ದೇನೆ ಸರ್. ಮಹಾಗಣಿ ಒಂದ್ 150 ಹಾಕಿದ್ದೇನೆ ಸರ್. ತ್ಯಾಗ ಒಂದು 60-70 ಇದಾವೆ. ಆಮೇಲೆ ಹುಣಸೆ ಇದಾವೆ ಸರ್. ಆಮೇಲೆ ಮಾವಿನವು ಒಂದ್ 15-20 ಇದಾವೆ. ಈಗ 5 ಎಕರೆಯಲ್ಲಿ ನೀವು ಹಾಕಿದ್ರೆ ಇಷ್ಟೆಲ್ಲ ಗಿಡಗಳು ಆಗುತ್ತೆ? ತೆಂಗು ಅಳದರ್ಗಿದೆ ಸರ್, ಪೂರ್ತಿ ಅಳದು ಒಂದು ಜಾಗ ಇದೆ. ಅಳದರ್ ಗಮನಲ್ಲ ಹಾಕಿರೋ ಸರ್, ಒಳಗೇನಲ್ಲ, ಎಲ್ಲ ಬೆಳೆನು ಹಾಕಿದ ಸರ್, ಎಲ್ಲ ಇದಾವ ಆಲ್ರೆಡಿ. ಸಾವಯವದಲ್ಲಿ ಇವೆಲ್ಲ ಬೆಳೆ ಬೆಳಿತೀವಿ ಅಂದ್ರೆ ಸಾಮಾನ್ಯವಾಗಿ ನಮಗೆ ಬೆಳೆಗಳಲ್ಲಿ ರೋಗ ಬರ್ತವೆ, ಕೀಟ ಬರ್ತವೆ ಸಾಕಷ್ಟು, ಅದು ಇತ್ತೀಚೆಗಂತೂ ಬಹಳ ಕಾಡಿಸ್ತಿರ್ತಾರೆ ಜಾಸ್ತಿ. ಈಗ ಯಾವ್ಯಾವ ರೋಗಗಳು ಬಂದಾಗ ನೀವು ಸಾವಯವದಲ್ಲೇ ನೀವು ಔಷಧ ಕೊಡ್ಬೇಕಂದ್ರೆ ಯಾವ ರೀತಿ ಕೊಡ್ತೀರಾ, ಏನ್ ಕೊಡ್ತೀರಾ, ಹೆಂಗ್ ತಯಾರು ಮಾಡ್ಕೊಂತೀರಾ? ಈ ಭತ್ತಕ್ಕೆ ಸರ್ ಸ್ಟಾರ್ಟಿಂಗ್ ತಯಾರು ಮಾಡ್ಕೋಬೇಕು. ಅದಕ್ಕೆ ಭತ್ತಕ್ಕೆ ಒಂದ್ ಬ್ರಹ್ಮಾಸ್ತ್ರ ಅಂತ ಮಾಡ್ಕೋಬೇಕು ಸರ್. ಫಸ್ಟ್ ಬ್ರಹ್ಮಾಸ್ತ್ರ ಮಾಡ್ಕೋಬೇಕು ಅಂದ್ರೆ ಅದು ತಯಾರು ಮಾಡ್ಕೋಣಕ್ 3 ತಿಂಗಳು ಮುಂಚೆನೆ ನಾವು ಮಾಡ್ಕೋಬೇಕಾಗುತ್ತೆ ಸರ್. ಬ್ರಹ್ಮಾಸ್ತ್ರಕ್ಕೆ ಬೇಕಾಗಿರೋದು ಬೇವಿನ ಸೊಪ್ಪು 5 ಕೆಜಿ, ಲಂಟನ್ ಸೊಪ್ಪು 5 ಕೆಜಿ, ಮಾವಿನ ಸೊಪ್ಪು, ಪೇರ್ಲ, ಔಡ್ಲ, ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಹನುಮಫಲ, ಹಗಲ್ ಸೊಪ್ಪು, ಎಕ್ಕೆ ಸೊಪ್ಪು, ಹೊಂಗೆ ಸೊಪ್ಪು, ಲಕ್ಕಿ ಸೊಪ್ಪು ಅಂತ ಬರುತ್ತೆ ಸರ್. ಆಮೇಲೆ ಅಷ್ಟೆಲ್ಲ ಹಾಕಿ ದೇಸಿ ಸಗಣಿ 30 ಕೆಜಿ ಸಗಣಿ, 30 ಕೆಜಿ ಗಂಜಲ, ಒಂದು 30 ಲೀಟರ್ ಮಜ್ಜಿಗೆ, ಒಂದು 2 ಕೆಜಿ ಖಾರದ ಹಸಿಮೆಣಸಿನಕಾಯಿ, ಒಂದು 150-200 ಗ್ರಾಮ್ ಕಾಳುಮೆಣಸು, ಆಮೇಲೆ ಒಂದಿಷ್ಟು 200-250 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ, ಒಂದ್ 2 ಕೆಜಿ

ಎಲ್ಲದಕ್ಕೂ ಬಳಸಬಹುದು ಅಂತೇಳಿ, ಭತ್ತಕ್ಕೆ ತೋಟಕ್ಕೆ ಎಲ್ಲದಕ್ಕೂ ಬಳಸಬಹುದು ಅಂತ ಸಜೆಷನ್ ಕೊಟ್ಟರು ಸರ್. ಈಗ ನೀವು ಒಬ್ಬರೇ ಬಳಸ್ತಾರ ಅಥವಾ ನೀವು ಯಾರಿಗಾದ್ರೂ ಮಾರಾಟ ಮಾಡ್ತೀರಾ? ಅಲ್ಲ ಮಾರಾಟ ಮಾಡಿದ್ರು ಸರ್, ಒಂದು 50 ಜನಕ್ಕೆ ಮಾಡಿಸ್ತೇನೆ ಸರ್. ಇದನ್ನು ನೀವೇ ಮಾಡಿಸಿರಿ ಸರ್, ಈಗ ಮಾಡ್ರೆ ಚೆನ್ನಾಗತ್ತೆ ಅಂತ ಸರ್. ಇನ್ನೊಂದು 15 ಜನ ಮಾಡಿದ್ದಾರೆ. ನೀವೇ ತಯಾರು ಮಾಡಿಕೊಂಡು ನಿಮ್ಮ ಬೆಳೆಗಳಿಗೆ ಬಳಕೆ ಮಾಡ್ತೀರಾ? ಖರೀದಿ ಕೊಡು ಅಂತ ಕೇಳಿದ್ರೆ ಕೊಟ್ಟಿಲ್ಲ ಸರ್, ಅವರಿಗೆ ನಾನೇ ಹೋಗಿ ಮಾಡಿಕೊಟ್ಟು ಅದನ್ನ ಇದು ಮಾಡಿಕೊಟ್ಟೆ ಸರ್. ಮಾಡಿದ್ದಾರೆ, ಬಳಸಿದ್ದಾರೆ, ಬಳಸಿ ಮೇಲೆ ಬಹಳ ಖುಷಿನೂ ಆಗಿದ್ದಾರೆ. ಯಾವ ಟೈಮ್ನಲ್ಲಿ ಬಳಸ್ತೀರಿ ಅದನ್ನ? ಇದು ಭತ್ತಕ್ಕಾದ್ರೆ 4 ಟೈಮ್ ಸರ್. ಸ್ಪ್ರೇಗೆ ಸುಮ್ಮನೆ ಸ್ಪ್ರೇ ಮಾಡ್ತಾರೆ. ತೋಟಕ್ಕಾದ್ರೆ 3 ತಿಂಗಳು ಒಂದ್ಸರಿ ಆಗ್ತದೆ ಸರ್, ವರ್ಷಕ್ಕೆ 4 ಸರಿ ಆಗ್ತದೆ. ಖರ್ಚು ನಾವು ಸರ್ಕಾರಿ ಗೊಬ್ಬರಕ್ಕೆ ಹಾಕಾದ್ರೂ ಕಾಲ್ ಭಾಗನು ಖರ್ಚಾಗಲ್ಲ ಸರ್. ಕಾಲ್ ಭಾಗ 10% ಬಟ್ 15% ಖರ್ಚಾಗಬಹುದು ಅಷ್ಟೇ ಸರ್. ಯಾಕಂದ್ರೆ ಮೀನು ನಮಗೆ ಒಳ್ಳೆ ಮೀನ್ ಏನ್ ಬೇಡ ಸರ್, ಸತ್ತಿರುತ್ತೆ ತಿನ್ನಲ್ಲ ಅಂತ ತೆಗಿತಾರೆ ಸರ್. ಆ ಮೀನ್ ಆದ್ರೆ ಸಾಕು, ಬೆಲ್ಲನು ಕೆಟ್ಟದ ಆದ್ರೆ ಸಾಕು. ಇನ್ನ ಸಗಣಿ ಗೊತ್ತಾ ನಮ್ಮ ಮನೆಯಲ್ಲಿ ರೈತರನ್ನ ಇದೇ ಇರುತ್ತಲ್ಲ ಅಷ್ಟೇ. ಇನ್ನೇನು ಪಪ್ಪಾಯಿ ಕೊಳ್ತಿರೋದೆ ಹಣ್ಣು, ಹಣ್ಣೆ ಒಳ್ಳೆ ಒಳ್ಳೆ ಹಣ್ಣು ಬೇಕು, ಕೊಳ್ತಿರೋ ಹಣ್ಣೆ ಸಾಕು ಸರ್. ಹಂಗಾಗಿ ಮಜ್ಜಿಗೆ ಸಾಮಾನ್ಯಾಗಿದ್ದೇ ಇರ್ತಾವ. ಈಗ ಭತ್ತಕ್ಕ ನೀವು ಈ ರೋಗ ರುಜಿನಿ ಬಂದಾಗ ಇದನ್ನ ಬಳಸ್ರಿ, ಒಂದ್ ವೇಳೆ ಏನೋ ಬರ್ಲಿಲ್ಲ ಅಂದ್ರೆ ಗೊಬ್ಬರವಾಗಿ ಕೊಡ್ತೀರಾ? ಮಚ್ಚೆ ಜನ ಗೊಬ್ಬರನೇ ಸರ್, ಗೊಬ್ಬರನೇ. ಅದು ಇದಕ್ಕೆ ಮಾತ್ರ ಔಷಧಿ ಇಲ್ಲ ಐತಲ್ಲ, ದ್ರವ ರೂಪ ಇದ್ರೆ ಯಾವ ರೀತಿ ಸ್ಪ್ರೇ ಮಾಡ್ತಾವ ಸರ್? ಸ್ಪ್ರೇ ಮಾಡಿದ್ರೆ ಈ ಬೆಳವಣಿಗೆ ಸಕತ ಬರ ಸರ್. ನೀ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಏನ್ ಬರುತ್ತಲ್ಲ ಅದು 100% ಬಂದ್ರೆ ಇದು ಒಂದು 70-80% ಬೆಳವಣಿಗೆ ಬರುತ್ತೆ. ಸ್ಪ್ರೇ ಮಾಡೋದು ನಾವು ಸಾಮಾನ್ಯವಾಗಿ ಔಷಧಿಗಳನ್ನ, ಏನೋ ರೋಗ ಬಿತ್ತು ಇಲ್ಲ ಹುಳ ಬಿದ್ದತೆ ಇಂತಹ ಟೈಮಲ್ಲಿ, ಬಟ್ ಇದನ್ನ ಗೊಬ್ಬರನೇ ನೀವು ಸ್ಪ್ರೇ ಮಾಡಿದ್ರೆ ಅದು ಬೇರಿಗೆ ಹೆಂಗ್ ಸಿಗುತ್ತೆ? ಅಲ್ಲ, ಬೇರಿಗೆ ಜೀವಾಮೃತ ಆಗ್ತದೆ, ಸಾವಯವ ವೀರ್ಯ ಸಾವಯವ ಪೊಟಾಶ್ ಆಗ್ತದೆ ಸರ್. ಇದನ್ನ ಸ್ಪ್ರೇ ಮಾಡೋದ್ರಿಂದ ಬೆಳವಣಿಗೆ ಜಾಸ್ತಿ ಆಗುತ್ತೆ ನಮಗೆ. ನಮ್ದು ಸಾವಯವಾಗಿರೋದ್ರಿಂದ ಬೆಳವಣಿಗೆ ನಿಧಾನ ಕುಂಠಿತ ಇರುತ್ತೆ. ಮಚ್ಚೆಜನ್ ಬಳಸೋದ್ರಿಂದ ನಮ್ದು ಸ್ವಲ್ಪ ಫಾಸ್ಟ್ ಆಗುತ್ತೆ, ಗರಿ ಎಲ್ಲ ಇದಾಗಿ ಆಮೇಲೆ ಕಾಳಿ ಸ್ವಲ್ಪ ಕಡಿಮೆ ಅವಾರ್ಡ್ ಆಗುತ್ತೆ ಭತ್ತ ಜಲ್ದಿ ಆದ್ರೆ. ನಾವು ಕಾಳಿನ 2 ಸರಿ ಕೈಲೇ ತೆಗಿಯ ಸರ್, 2 ಸರಿ ತಪ್ಪ 3 ಸರಿ ತೆಗಿತೇವೆ ನಾವು, ಕಳೆ ವ್ಯವಸ್ಥೆ ಯೂಸ್ ಮಾಡಲ್ಲ. ಅದರಿಂದ ಅದು ಬೆಳಿಲಿ ಅಂತ ಇದನ್ನ ಮಚ್ಚೆಜನ್ ಯೂಸ್ ಮಾಡ್ತೇವೆ. ಇದು ಸಾವಯವದ್ದೇ ಅಲ್ಲ, ಸಗಣಿ ಇದರಿಂದ ಆಗಿರೋದೇ ಅಲ್ಲ. ಹಾಗಾಗಿ ಈಗ ನೀವು ಭತ್ತ ಬೆಳಿತೀರಲ್ಲ, ನಾಟಿ ಪದ್ಧತಿಯಲ್ಲಿ ಬೆಳಿತೀರಾ ಅಥವಾ ಬಿತ್ತನೆ ಮಾಡಿ ಬೆಳಿತೀರಾ? ನಾಟಿ ಪದ್ಧತಿ ಸರ್. ಬಿತ್ತನೆ ಮಾಡಕಂದ್ರೆ ಕಳೆ ವ್ಯವಸ್ಥೆ ಯೂಸ್ ಮಾಡ್ಬೇಕಾಗುತ್ತೆ. ನಾಟಿ ಪದ್ಧತಿ ಆದ್ರೆ ಒಂದ್ ತಿಂಗಳ ಮೇಲೆ ಸಸಿ ಹಚ್ಚಿದ್ರೆ ಉದ್ದ ಇರ್ತಾವ, ಸ್ವಲ್ಪ ನೀರ್ ಜಾಸ್ತಿ ನಿಲ್ಸ್ಕೊಂಡು ಕಳೆ ಅವಾಯ್ಡ್ ಮಾಡ್ಕೋಬಹುದು ಸರ್. ಅದಕ್ಕೋಸ್ಕರ ನಾಟಿ ಪದ್ಧತಿ ಮಾಡ್ತಾರೆ. ಈ ಬಿತ್ತಿದ್ರೆ ಕಳೆ ವ್ಯವಸ್ಥೆ ಯೂಸ್ ಮಾಡ್ಬೇಕಾದ್ರೆ ನಾನು ಕಳೆ ವ್ಯವಸ್ಥೆನೂ ಯೂಸ್ ಮಾಡಿಲ್ಲ ಇದುವರೆಗೂ, 5 ವರ್ಷದಿಂದ ಕಳೆ ವ್ಯವಸ್ಥೆ ಗೊಬ್ಬರ ಯಾವ್ದು ಯೂಸ್ ಮಾಡಿಲ್ಲ ಸರ್. ಆಮೇಲೆ ಪ್ರತಿ ಬಾರಿನೂ ಅಕ್ಕಿ ಟೆಸ್ಟ್ ಮಾಡಿಸ್ತಾನೆ, ಅಕ್ಕಿ ಏನೇನಿದೆ ಆಕ್ಸಿಡೆಂಟ್ ಅಂತ. ಇದುವರೆಗೂ ಅಕ್ಕಿದು ಇದು ಬಂದಿಲ್ಲ ಸರ್, ಅದ್ರಾಗೇನು ಸಾರ ವಿಷಯ ಅಂಶ ಆಗ್ಲಿ ಅಥವಾ ಏನಿಲ್ಲ, ಇದು ಬಂದಿಲ್ಲ ಸರ್. ಮಿಲ್ಗೆ ಹಾಕಿಸ್ತಾರಲ್ಲಿ, ಎಲ್ಲಿ ದಾವಣಗೆರೆಯಲ್ಲೇ ಮಾಡಿಸ್ತೀರಾ? ಇಲ್ಲ, ಅಲ್ಲೇ ಅದೇ ಸರ್, ಊರಲ್ಲೇ ಇದೆ ಮಿಲ್, ಅಲ್ಲೇ ಮಾಡಿಸ್ತೇನೆ. ಪಾಲಿಶ್ ಪೂರ್ತಿ ಇರ್ಸಲ್ಲ ಸರ್, ಮೀಡಿಯಂ ಪಾಲಿಶ್ ಇರ್ಸ್ತಾನೆ, 50% ಕಡಿಮೆ ಇರಿಸ್ತಾನೆ ಪಾಲಿಶ್. ಹೆಚ್ಚು ಪಾಲಿಶ್ ಆದ್ರೆ ನಮ್ಗೆ ಅದ್ಲ ಇದು ಶಕ್ತಿನೇ ಇರಲ್ಲ, ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಅದ್ ಮೇಲೆ ಬಹಳ ಪೌಷ್ಟಿಕಾಂಶ ಇರೋ ಸರ್, ಅದೇ ಹೋಗ್ಬಿಟ್ರೆ ಒಳಗೆ ಏನು ಬೆಳ್ಳಗ್ ಅಕ್ಕಿ ಇರುತ್ತೆ ಅಷ್ಟೇ, ಏನು ಇರಲ್ಲ ಸರ್. ಅಲ್ಲಿ ಪೂರ್ತಿ ಬಿಟ್ಟಿದೆ, ಒಂದ್ 2-3 ಸತಿ ನಮ್ಮ ಮನೆಗೂ ಊಟ ಮಾಡ್ಲಿಲ್ಲ, ಬೇರೆ ಕಡೆಗೂ ವಾಪಸ್ ಕೊಟ್ರು. ಆಮೇಲೆ ಒಂದ್ 50% ಮಾಡಿಸಿ ಕೊಟ್ಟೆ ಸರ್, ಆಮೇಲೆ ಊಟ ಮಾಡಿ ಹೊರಟಾಗುತ್ತೆ. ಅದನ್ನ ಊಟ ಮಾಡೋದು ಬಾರಿ ಒಳ್ಳೆ ಸರ್. 2 ಗಂಟೆ ಮುಂಚೆ ನೆನೆ ಹಾಕ್ಬೇಕು, ನೆನೆ ಹಾಕಿ ಆಮೇಲೆ ಅನ್ನ ಮಾಡ್ಬೇಕು. ಅದು ಬಹಳ ಚೆನ್ನಾಗತ್ತೆ, ಬಹಳ ಟೇಸ್ಟ್ ಇರ್ತದೆ. ಕೆಲವ್ರಿಗೆ ಹೇಳಿದೆ, ಕೆಲವರು ತಗೊಂತಾರ ಸರ್, ಅಷ್ಟು ಒಂದ್ 5 ಪ್ಯಾಕೆಟ್ ಮಾಡಿಸ್ತಾನೆ, ಉಳಿಕೆದವು ಮಾಮೂಲಿ ಮಾಡಿಸ್ತಾನೆ. ನಿಮಗೆ ಎಲ್ಲ ಸೆಗಣಿ ಎಲ್ಲ ಬೇಕಾಗುತ್ತ ಅಂತ ಹೇಳಿದ್ರೆ ಎಷ್ಟಿದೆ ದನಕರ ಎಲ್ಲ? ನಂದು ಜವಾರಿ ಹಸಿ ಒಂದೇ ಇದೆ ಸರ್, ಬಹಳ ಕಟ್ಟಿಗೆ ಹಾಕಾಗಿಲ್ಲ, ಒಂದ್ ಕಟ್ಟಿಗೆ ಒಂದ್ ಸಾಕು ಸರ್. ಒಂದ್ ಇತ್ತಂದ್ರೆ ಒಂದ್ 15-20 ಎಕರೆ ಮೇಂಟೈನ್ ಮಾಡ್ಕೋಬಹುದು. ನಾವು ಮಾಡೋ ಇದರಿಂದ ಸಗಣಿ ಗೊಬ್ಬರ ಅಲ್ಲ ಸರ್, ಈ ದ್ರವ ಮುಖದ ಗೊಬ್ಬರ, ಜೀವಾಮೃತ, ಮಚ್ಚೆಜನ್ನ ಇವನ್ನೆಲ್ಲ ಮಾಡಕ್ಕೆ ಇದೇ ಸಾಕು ಸರ್. ಅಂದ್ರೆ ಬಾಳೆಗೆಲ್ಲ ಕೆಲವು ರೋಗ ಬರುವಂತ ಸಮಯ ಅಂದ್ರೆ ಕೀಟಗಳು ಜಾಸ್ತಿ, ಅದಕ್ಕೆಲ್ಲ ಏನ್ ಮಾಡ್ತೀರಿ? ಇದೇ ಬ್ರಹ್ಮಾಸ್ತ್ರ ಉಪಯೋಗಿಸ್ತಾರೆ. ಅರಣ್ಯ ಕೃಷಿ ಎಲ್ಲ ಮಾಡ್ತಿರಲ್ಲ, ಅಂದ್ರೆ ಶ್ರೀಗಂಧ ಬೆಳಿತೀವಿ, ರಕ್ತ ಚಂದನ ಮಾಡಿದ್ರೆ, ಮಹಾಗಣಿ ಎಲ್ಲ ಬೆಳಿತೀವಿ ಅಂದ್ರಲ್ಲ, ಅವಕ್ಕೆಲ್ಲ ಸ್ವಲ್ಪ ರಕ್ಷಣೆ ಬೇಕು, ಏನ್ ಮಾಡ್ತಿದ್ರ? ಆ ರಕ್ಷಣೆಗೆ ಇನ್ನು ಸಣ್ಣ ವಿಧವ ಸರ್, ಅದನ್ನು ಮುಂದೆ ಯೋಜನೆ ಮಾಡಬೇಕು. ಈಗ ಆಲ್ರೆಡಿ ಇರೋ ಇನ್ನು ದಪ್ಪ ಆಗಿಲ್ಲ, ಇಷ್ಟ ಅದಾವು, ರಕ್ಷಣೆ ಬೇಕು. ನೀವ್ ಹೇಳ್ದಂಗೆ ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಯೋಚನೆ ಮಾಡ್ಬೇಕು ಸರ್. ಯಾಕಂದ್ರೆ ಕದೀತಾರೆ ಬಹಳ ಅದನ್ನ ನಾವು, ಯಾಕಂದ್ರೆ ಎಷ್ಟೇ ಒಂದು ಕಾಯ್ತಾ ಇದ್ರು ಅದನ್ನ ಕಡ್ಕೊಂಡು ಹೋಗಿರೋದಿದೀವಿ. ಇಲ್ಲ, ನಮ್ದು ಆದಷ್ಟು ಹುಟ್ಟಿರೋ ಬಹಳ ಕಡ್ದಿದಾರೆ ಸರ್. ಆದ್ರೂ ಈಗ ರಕ್ತ ಚಂದನ ಅನ್ನೋದನ್ನ ಹಾಕಿದ್ದೇವೆ ಸರ್, ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ. ಏನೋ ಒಂದ್ ಸ್ವಲ್ಪ ದೊಡ್ಡದಾಗಿಂದ ಒಂದು ನಾಯಿ ನೋವು ಏನೋ ಸಾಕಿ ಅಲ್ಲಿ ವ್ಯವಸ್ಥೆ ಮಾಡಿದ್ರೆ ನಾಯಿಗಳು ಅಡ್ಡಾಡ್ತಾ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದೆ ಸರ್, ನೋಡೋಣ ಅದ್ ಮುಂದೆ ಅಂತ. ಅರಿಶಿನ ಎಲ್ಲ ಬೆಳಿತೀವಿ, ಶುಂಠಿ ಬೆಳಿತೀವಿ ಅಂದ್ರಲ್ಲ, ಇವನ್ನೆಲ್ಲ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರ? ಕಪ್ಪು ಅರಿಶಿನ ಮಧ್ಯಪ್ರದೇಶದಾಗ ಮಾತಿ ತತ್ವ ಇಂಡಸ್ಟ್ರಿ ಅಂತೇಳಿ ಒಂದು ಕಂಪನಿ ಇದೆ ಸರ್, ಶತವರಿ ಅದನ್ನ ಅಗ್ರಿಮೆಂಟ್ ಮಾಡ್ಕೊಂಡ ಸರ್. ಶತವರಿ 200 ರೂಪಾಯಿ ಕೆಜಿ ಹಂಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾವೆ, ಅವ್ರು ತಗೊಂಡೋಗ್ತಾರೆ. ಕಪ್ಪು ಅರಿಶಿನ ಅವರೇ ಅಗ್ರಿಮೆಂಟ್ ಮಾಡ್ಕೊಂಡಾರೆ, ಅವ್ರು 200 ರೂಪಾಯಿ ಕೆಜಿ ಹಂಗೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಾರೆ, ಹಸಿದಂಗ ಹೋಯ್ತಾರೆ ಸರ್. ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಆಗ್ತದೆ ಸರ್. ಅಂದ್ರೆ ಬೆಳೆ ಬಂದ ಕೂಡಲೇ ಅವ್ರಿಗೆ ನೀವು ತಿಳಿಸ್ತೀರಾ? ಹೋಯ್ತಾರೆ ಸರ್. ಹಿಂಗ್ ಬಂದಿದೆ ಅಂತಂದ್ರೆ ಅವರೇ ಬರ್ತಾರೆ ಅಥವಾ ಇಲ್ಲಿಂದ ನೀವೇನಾದ್ರು ಟ್ರಾನ್ಸ್ಪೋರ್ಟೇಷನ್ ಏನೋ ಮಾಡಿ? ಇಲ್ಲ, ಅವ್ರು ಬರ್ತಾರೆ, ನಾವು ಶತವರಿ ಮಾತ್ರ ಅದನ್ನ ಬೇಯಿಸ್ಬೇಕು ಪ್ರೊಸೀಜರ್ ಐತೆ ಸರ್, ಅದನ್ನ

ಹಾಕಿಟ್ಬಿಟ್ರೆ ಒಂದ್ ಆರು ತಿಂಗಳು ಏನಾಗಲ್ಲ ಸರ್. ಇದನ್ನ ಮಾಡ್ಕೋಬೇಕು, ಇಂಥವೆಲ್ಲ ಮಾಡ್ಕೊಂಡ್ರೆ ಒಳ್ಳೇದಂತ ನಮ್ಮ ಒಳ್ಳೇದು. ರುದ್ರೇಶ್ ಅವರೇ, ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ. ಏನು ಸಾವಯವದಲ್ಲಿ ಒಂದು ಸಮಗ್ರ ಕೃಷಿಯನ್ನು ಹೇಗೆ ಮಾಡಿದ್ರೆ ಅನುಕೂಲ ಆಗುತ್ತೆ, ನಿಮ್ಮ ಒಂದು ಅನುಭವಗಳು ನಮ್ಮ ರೈತರ ಜೊತೆಗೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಸಾವಯವ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಕಾರಿಗನೂರಿನ ಕೃಷಿಕ ಟಿವಿ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಯದಿ ಆಪ್ ಮಚ್ವಾರೆ ತೊ ಚಕ್ರವಾತ್ ಕೆ ಮೌಸಮ್ ಮೇ ಜ್ಯಾದಾ ಸತರ್ಕ ರಹೆ, ಜಾಲ್ ಮೇ ಜ್ಯಾದಾ ಮಚ್ಲಿಯಾ ಫಸಾನೆ ಕೆ ಚಕ್ಕರ್ ಮೇ ಕಹೀ ಆಪ್ ಹಿ ನಾ ಫಸ್ ಜಾಯೆ. ಇನ್ ಸಾಧಾರಣ ಲೇಕಿನ್ ಜೀವನ ರಕ್ಷಿ ಉಪಾಯೋ ಪರ್ ಧ್ಯಾನ್ ದೇ. मौसम की ताजा जानकारी के लिए रेडियो सुने, टीवी देखें और समाचार पत्र पढ़ें. अपने मोबाइल फोन चार्ज रखें. फोन की बैटरी बचाने के लिए SMS का उपयोग करें. अपने रेडियो सेट के लिए अतिरिक्त बैटरियां रखें. अपनी नाव या राफ्ट सुरक्षित स्थान पर बांध कर रखें. चक्रवात की चेतावनी दिए जाने पर समुद्र में न जाएं. सावधान रहें, सुरक्षित रहें. तैयारी में ही समझदारी. राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇತ್ತು. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 40.2 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳು ದಕ್ಷಿಣ ಒಳನಾಡಿನ ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು ಮತ್ತು ಮೈಸೂರು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಭಾರಿ ಮಳೆ ಮುನ್ನೆಚ್ಚರಿಕೆ ಇಲ್ಲ, ಗುಡುಗು ಮುನ್ನೆಚ್ಚರಿಕೆ ಇಲ್ಲ. ಗರಿಷ್ಠ ಉಷ್ಣಾಂಶದ ಮುನ್ಸೂಚನೆ. ಮುಂದಿನ 24-48 ಗಂಟೆಗಳು ಗರಿಷ್ಠ ಉಷ್ಣಾಂಶವು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಸಾಮಾನ್ಯಕ್ಕಿಂತ 2/3 ಡಿಗ್ರಿ ಸೆಲ್ಸಿಯಸ್, ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಸಾಮಾನ್ಯಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುವ ಸಾಧ್ಯತೆ ಇದೆ. ಮೀನುಗಾರರಿಗೆ ಎಚ್ಚರಿಕೆ ಇಲ್ಲ. ಮುಂದಿನ 24 ಗಂಟೆಗಳ ಹೊರನೋಟ. ರಾಜ್ಯದ ಹವಾಮಾನದಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. 18 May 2023 ಬೆಳಗಿನವರೆಗೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಮುನ್ಸೂಚನೆ ಇದೆ. ಮುಂದಿನ 24 ಗಂಟೆಗಳು ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ನಿರ್ಮಲ ಆಕಾಶವಿರುತ್ತದೆ. ಗರಿಷ್ಠ ಉಷ್ಣಾಂಶ 34 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಇರುವ ಬಹಳಷ್ಟು ಸಾಧ್ಯತೆಗಳಿವೆ. ಮುಂದಿನ 48 ಗಂಟೆಗಳು ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ನಿರ್ಮಲ ಆಕಾಶವಿರುತ್ತದೆ. ಗರಿಷ್ಠ ಉಷ್ಣಾಂಶ 34 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಇರುವ ಬಹಳಷ್ಟು ಸಾಧ್ಯತೆಗಳಿರುತ್ತವೆ. ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1 PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ಕನಿಷ್ಠ 3,065 ರೂಪಾಯಿಂದ ಗರಿಷ್ಠ 7,759 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 6,189 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,689 ರೂಪಾಯಿಂದ ಗರಿಷ್ಠ 2,058 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,000 ರೂಪಾಯಿಂದ 8,000 ರೂಪಾಯಿ. ಬಾಳೆಹಣ್ಣು ಕ್ವಿಂಟಾಲ್ಗೆ 4,000 ರೂಪಾಯಿಂದ 5,000 ರೂಪಾಯಿ. ಬಾಳೆಹಣ್ಣು ಕ್ವಿಂಟಾಲ್ಗೆ 2,500-3,000 ರೂಪಾಯಿ. ಹುರುಳಿಕಾಯಿ ಕ್ವಿಂಟಾಲ್ಗೆ 5,000-8,000 ರೂಪಾಯಿ. ಬೀಟ್ರೋಟ್ ಕ್ವಿಂಟಾಲ್ಗೆ 1,400 ರೂಪಾಯಿಂದ 1,600 ರೂಪಾಯಿ. ಹಾಗಲಕಾಯಿ ಕ್ವಿಂಟಾಲ್ಗೆ 2,800 ರೂಪಾಯಿಂದ 3,200 ರೂಪಾಯಿ. ಸೋರೆಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿ. ಬದನೆಕಾಯಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿ, ಗೋರಿಕಾಯಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿ, ಎಲೆಕೋಸು ಕ್ವಿಂಟಾಲ್ಗೆ 1000 ರೂಪಾಯಿಂದ 1400 ರೂಪಾಯಿ, ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿ, ಕ್ಯಾರೆಟ್ ಕ್ವಿಂಟಾಲ್ಗೆ 2800 ರೂಪಾಯಿಂದ 3200 ರೂಪಾಯಿ, ಹೂಕೋಸು ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿ, ಸಪೋಟಾ ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿ, ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6630 ರೂಪಾಯಿಗಳು, ಸೌತೆಕಾಯಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿಗಳು, ನುಗ್ಗೆಕಾಯಿ ಕ್ವಿಂಟಾಲ್ಗೆ 3000 ರೂಪಾಯಿಂದ 3500 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿ, ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ 3359 ರೂಪಾಯಿಂದ 6243 ರೂಪಾಯಿ, ಕರ್ಬೂಜ ಕ್ವಿಂಟಾಲ್ಗೆ 1600 ರೂಪಾಯಿಂದ 2000 ರೂಪಾಯಿ, ನವಿಲುಕೋಸು ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿ, ಬೆಂಡೆಕಾಯಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿ, ನಿಂಬೆಹಣ್ಣು ಕ್ವಿಂಟಾಲ್ಗೆ 4000 ರೂಪಾಯಿಂದ 5000 ರೂಪಾಯಿ, ಮೆಕ್ಕೆಜೋಳ ಕ್ವಿಂಟಾಲ್ಗೆ 3000 ರೂಪಾಯಿಂದ 4000 ರೂಪಾಯಿ, ಮಾವಿನ ಹಣ್ಣು ಕ್ವಿಂಟಾಲ್ಗೆ 3000 ರೂಪಾಯಿಂದ 4000 ರೂಪಾಯಿ, ಮೂಸಂಬಿ ಕ್ವಿಂಟಾಲ್ಗೆ 3500 ರೂಪಾಯಿಂದ 4000 ರೂಪಾಯಿ, ಈರುಳ್ಳಿ ಕ್ವಿಂಟಾಲ್ಗೆ 300 ರೂಪಾಯಿಂದ 1250 ರೂಪಾಯಿ, ಭತ್ತ ಕ್ವಿಂಟಾಲ್ಗೆ 1580 ರೂಪಾಯಿಂದ 2560 ರೂಪಾಯಿ, ಪಪ್ಪಾಯಿ ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿ, ಅನಾನಸ್ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿ, ದಾಳಿಂಬೆ ಕ್ವಿಂಟಾಲ್ಗೆ 4500 ರೂಪಾಯಿಂದ 5000 ರೂಪಾಯಿ, ಆಲೂಗಡ್ಡೆ ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿ, ಮೂಲಂಗಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿ, ರಾಗಿ ಕ್ವಿಂಟಾಲ್ಗೆ 2375 ರೂಪಾಯಿಂದ 2440 ರೂಪಾಯಿ, ಹೀರೆಕಾಯಿ ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿ, ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ 1600 ರೂಪಾಯಿಂದ 2000 ರೂಪಾಯಿ, ಸೂರ್ಯಕಾಂತಿ ಕ್ವಿಂಟಾಲ್ಗೆ 3870 ರೂಪಾಯಿಂದ 4619 ರೂಪಾಯಿ, ಸುವರ್ಣಗಡ್ಡೆ ಕ್ವಿಂಟಾಲ್ಗೆ 2800 ರೂಪಾಯಿಂದ 3200 ರೂಪಾಯಿ, ಸಿಹಿಗೆಣಸು ಕ್ವಿಂಟಾಲ್ಗೆ 1000 ರೂಪಾಯಿಂದ 1500 ರೂಪಾಯಿ, ತೊಂಡೆಕಾಯಿ ಕ್ವಿಂಟಾಲ್ಗೆ 3000 ರೂಪಾಯಿಂದ 3500 ರೂಪಾಯಿ, ಟೊಮ್ಯಾಟೊ ಕ್ವಿಂಟಾಲ್ಗೆ 1000 ರೂಪಾಯಿಂದ 1400 ರೂಪಾಯಿ, ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿಂದ ಗರಿಷ್ಠ 2000 ರೂಪಾಯಿ. ಬಳ್ಳಾರಿ ಮಾರುಕಟ್ಟೆ ಧಾರಣೆ ಹೇಗಿದೆ? ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 1409 ರೂಪಾಯಿಂದ 2000, ಗರಿಷ್ಠ 2406 ರೂಪಾಯಿ. ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5004 ರೂಪಾಯಿ. ಜೋಳ ಕ್ವಿಂಟಾಲ್ಗೆ 1465 ರೂಪಾಯಿಂದ 3455 ರೂಪಾಯಿ. ಮೆಕ್ಕೆಜೋಳ ಕ್ವಿಂಟಾಲ್ಗೆ 1687 ರೂಪಾಯಿಂದ 1967 ರೂಪಾಯಿ. ನವಣೆ ಕ್ವಿಂಟಾಲ್ಗೆ 2769 ರೂಪಾಯಿಂದ 3170 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 4020 ರೂಪಾಯಿಗಳಿಂದ ಗರಿಷ್ಠ 4680 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ.